ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತ್ ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತ್ ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಸಿರಿಧಾನ್ಯ ಧಾರೆ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಬೆಳೆ ಬಾಧಿಸುವ ವಿವಿಧ ಕೀಟಗಳ ಪರಿಸರ ಪ್ರಿಯ ನಿರ್ವಹಣಾ ಕ್ರಮಗಳು, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಕೆಎನ್ ಮುನಿಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಬೆಳೆ ಬಾಧಿಸತಕ್ಕ ಕೀಟಗಳು ಹಾಗೂ ಅವುಗಳ ಸಾವಯವ ನಿರ್ವಹಣೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಎಲ್ಲ ಬೆಳೆಗಳನ್ನು ಕೂಡ ಈ ಕೀಟಗಳು ಮತ್ತು ರೋಗಗಳು ಬಾಧಿಸ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಯಾವುದೇ ಒಂದು ಬೆಳೆಯನ್ನು ಬಹಳ ಪ್ರಧಾನವಾಗಿ ಮತ್ತು ವಾಣಿಜ್ಯಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂತಹ ಸಂದರ್ಭದಲ್ಲಿ ಈ ತರಹದ ರೋಗ ಮತ್ತು ಕೀಟಗಳು ಸಾಮಾನ್ಯವಾಗಿ ಬರುವಂಥದ್ದನ್ನು ನಾವು ಗಮನಿಸಬಹುದು. ಈ ಸಾಮಾನ್ಯವಾಗಿ ಸಿರಿಧಾನ್ಯಗಳೇನಿದ್ದಾವೋ ಇವುಗಳನ್ನು ಯಾವ ಕೀಟ ಮತ್ತು ರೋಗಗಳು ಕೂಡ ಇದುವರೆಗೆ ಬಾಧಿಸೋದಿಲ್ಲ ಅನ್ನುವಂಥ ಒಂದು ನಂಬಿಕೆ ಇತ್ತು. ಆದರೆ ಇತ್ತೀಚೆಗೆ ನಾವು ವಾಣಿಜ್ಯಿಕ ಉದ್ದೇಶದಿಂದ ದೊಡ್ಡ ಪ್ರಮಾಣದಲ್ಲಿ ಸಾಗುವಳಿ ಮಾಡ್ತಾ ಇರುವಂತಹ ಕಾರಣದಿಂದಾಗಿ ಹಾಗೂ ಬದಲಾದಂತಹ ಪರಿಸ್ಥಿತಿಗೆ ಕಾರಣವಾಗಿ ಇವತ್ತು ಅನೇಕ ರೋಗ ಮತ್ತು ಕೀಟಗಳು ಈ ಸಿರಿಧಾನ್ಯಗಳ ಬೆಳೆಯನ್ನು ಕೂಡ ಬಾಧಿಸುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಬೆಳೆಗಳನ್ನು ಬಾಧಿಸ್ತಕ್ಕಂತಹ ಕೀಟ ಮತ್ತು ರೋಗಗಳೇನಿದ್ದಾವೋ ಇವುಗಳಿಗೂ ಕೂಡ ನಾವು ಸಾವಯವ ಔಷಧಿಗಳನ್ನು ಬಳಕೆಯನ್ನು ಮಾಡಿ ಆ ಬೆಳೆಯನ್ನು ನಿರ್ವಹಣೆಯನ್ನು ಮಾಡಲಾಗ್ತಾ ಇದೆ. ಇದನ್ನು ಪರಿಸರಪ್ರಿಯ ವಿಧಾನದಲ್ಲಿ ಹೇಗೆ ನಾವು ಈ ರೋಗ ಮತ್ತು ಕೀಟಗಳನ್ನು ಹೇಗೆ ನಾವು ನಿಯಂತ್ರಣವನ್ನು ಮಾಡಬಹುದು ಅನ್ನುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಹಾಸನದ ಕೃಷಿ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರಜ್ಞರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಕೆಎನ್ ಮುನಿಸ್ವಾಮಿಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಮುನಿಸ್ವಾಮಿಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ಏನು ಸಿರಿಧಾನ್ಯಗಳಿಗೆ ಹೆಚ್ಚು ಬೇಡಿಕೆ ಬಂದಿದೆ, ಹಾಗಾಗಿ ಸಿರಿಧಾನ್ಯಗಳ ಸಾಗುವಳಿಯ ಒಂದು ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳನ್ನು ಕೂಡ ಯಾವೆಲ್ಲ ಕೀಟಗಳು ಬಾಧಿಸ್ತಕ್ಕಂತಹ ಸಾಧ್ಯತೆ ಇದೆ, ಅದರ ಬಗ್ಗೆ ತಿಳಿಸ್ಕೊಡಿ ಸರ್. ಎಲ್ಲ ರೈತಾಪಿ ಬಂಧುಗಳಿಗೆ ನಮಸ್ಕಾರ. ಈಗ ನಾನು ಸಿರಿಧಾನ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಕೀಟಗಳು ಮತ್ತು ಅವುಗಳನ್ನು ಸಾವಯವ ವಿಧಾನಗಳನ್ನು ಬಳಕೆ ಮಾಡಿ ನಿರ್ವಹಣೆ ಮಾಡೋದು ಹೇಗೆ ಅಂತಕ್ಕ ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಕಿರುಧಾನ್ಯ ಅಂತಂದರೆ ರಾಗಿ, ಜೋಳ, ಸಾಮೆ, ನವಣೆ, ಸಜ್ಜೆ, ಬರಗು, ಊದಲು, ಆರಕ ಮತ್ತು ಕೊರಲು ಅಂತ ಈ ಒಂಬತ್ತು ಧಾನ್ಯಗಳನ್ನು ಕಿರುಧಾನ್ಯಗಳೆಂದು ಕರೆಯುತ್ತಾರೆ. ಇವುಗಳಲ್ಲಿ ರಾಗಿ ಬೇರು ಏನು, ರಾಗಿ ಕಾಂಡ ಕೊರಕ, ಕಪ್ಪು ತಲೆಯ ಕಂಬಳಿ ಹುಳು, ಸೈನಿಕ ಹುಳು, ಸಸ್ಯ ಏನು, ಸುಳಿ ನೊಣ, ತೆನೆ ತೆಗಣೆ, ತೆನೆ ನೊಣ, ಈ ಒಂದು ಕೀಟಗಳು ಮುಖ್ಯವಾಗಿ ಕಾಣಿಸಿಕೊಂಡು ನಮಗೆ ಆರ್ಥಿಕ ನಷ್ಟ ಉಂಟು ಮಾಡ್ತವೆ. ಈಗ ಇವುಗಳನ್ನು ನಾವು ಒಂದೊಂದಾಗಿ ಅವು ಬಂದರೆ ಯಾವ ರೀತಿಯ ಹಾನಿ ಉಂಟು ಮಾಡ್ತವೆ ಮತ್ತು ಅವುಗಳನ್ನು ನಾವು ಕೀಟನಾಶಕಗಳನ್ನು ಬಳಕೆ ಮಾಡದೆ ಬೇರೆ ಪದ್ಧತಿಗಳನ್ನು ಬಳಕೆ ಮಾಡಿಕೊಂಡು ಹೇಗೆ ಹತೋಟಿ ಮಾಡೋದು ಎಂಬುದನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ರಾಗಿ ಬೇರು ಏನು, ಇದು ಈ ಬೇರು ಏನು ಗುಲಾಬಿ ಬಣ್ಣ ಹೊಂದಿದ್ದು ದುಂಡಾಗಿರುತ್ತೆ ಮತ್ತು ಸಣ್ಣ ಗಾತ್ರ ಇರುತ್ತೆ. ಈ ಬೇರು ಏನುಗಳು ಬೇರುಗಳ ಮೇಲೆ ಗುಂಪಾಗಿ ಕುಂತುಕೊಂಡು ರಸ ಏರಿ ಹಾನಿ ಮಾಡುತ್ತವೆ. ಇದರಿಂದ ಬಾಧಿತ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳ್ಳುವುದು ಮತ್ತು ಬಾಧಿತ ಸಸ್ಯ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ಪರಿವರ್ತನೆಯಾಗುತ್ತೆ ಮತ್ತು ತೆನೆಗಳು ಹಳದಿ ಬಣ್ಣಕ್ಕೆ ಬಂದು ತೆನೆಗಳ ಮೇಲೆ ಕಪ್ಪು ಶಿಲೀಂಧ್ರ ಅಭಿವೃದ್ಧಿಯಾಗುತ್ತೆ. ಇಂಥ ಒಂದು ಬಾಧಿತ ಸಸ್ಯಗಳನ್ನು ನಾವು ಕೈಯಿಂದ ಬಹಳ ಸುಲಭವಾಗಿ ಕೇಳಬಹುದು. ಇವು ಈ ಬಾಧೆಯ ಹಾನಿಯ ಲಕ್ಷಣಗಳು ಮತ್ತು ಇವುಗಳನ್ನು ನಾವು ನಿರ್ವಹಣೆ ಮಾಡಬೇಕಾದರೆ ಶೇಕಡ 5 ಬೇವಿನ ಕಷಾಯವನ್ನು ಅಥವಾ ಪ್ರತಿ ಲೀಟರ್ ನೀರಿಗೆ 2-3 ಮಿಲಿಲೀಟರ್ ಪ್ರಮಾಣದಲ್ಲಿ ಬೇವು ಆಧಾರಿತ ಕೀಟನಾಶಕವನ್ನು ಬಳಕೆ ಮಾಡುವ ನೀರಿಗೆ ಸೇರಿಸಿ ನಾವು ಇದನ್ನು ಸಿಂಪಡಣೆ ಮಾಡೋದ್ರ ಮುಖಾಂತರ ಹತೋಟಿ ಮಾಡಬಹುದು. ಅಥವಾ 200 ಗ್ರಾಮು ಪುಡಿ ಮಾಡಿದ ಕೊತ್ತಂಬರಿ ಬೀಜವನ್ನು 10 ನಿಮಿಷಗಳ ಕಾಲ 1 ಲೀಟರ್ ನೀರಿನಲ್ಲಿ ಕಾಯಿಸಿ ನಂತರ ಶೋಧಿಸಿ ನಾವು ಅದು ಇನ್ನು 18 ಲೀಟರ್ ನೀರಲ್ಲಿ ಸೇರಿಸ್ಕೊಂಡು ಸಿಂಪಡಣೆ ಮಾಡೋ ಮುಖಾಂತರ ಇದನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಎರಡನೇದಾಗಿ ರಾಗಿ ಕಾಂಡ ಕೊರಕ. ಈ ರಾಗಿ ಕಾಂಡ ಕೊರಕದ ಹುಳು ಗುಲಾಬಿ ಬಣ್ಣ ಹೊಂದಿದ್ದು ಸುಮಾರು 20-25 ಮಿಲಿಮೀಟರ್ ಉದ್ದ ಇರುತ್ತೆ. ಇದು ಸಾಮಾನ್ಯವಾಗಿ ರಾಗಿ ಕಾಂಡದ ಬುಡದಲ್ಲಿ ಪ್ರವೇಶ ರಂಧ್ರವನ್ನು ಮಾಡಿ ಒಳಹೊಕ್ಕು ಒಳಗಳಿತಕ್ಕದ ಅಂಗಾಂಶವನ್ನು ತಿಂದು ಹಾನಿ ಮಾಡುತ್ತದೆ. ಇದು ಹಾನಿ ಮಾಡುವ ವಿಧಾನ. ಈಗ ಲಕ್ಷಣಗಳೇನಪ್ಪ ಅಂತಂದರೆ ಈ ಬಾಧಿತ ಸಸ್ಯದ ಎಲೆಗಳಲ್ಲಿ ನಾವು ಅಡ್ಡಲಾಗಿ ರಂಧ್ರಗಳನ್ನು ನಾವು ಕಾಣಬಹುದು ಮತ್ತು ಬಾಧಿತ ಸಸ್ಯದ ಮಧ್ಯದ ಸುಳಿ ಒಣಗಿ ಹೋಗುತ್ತದೆ ಮತ್ತು ತೆನೆ ಬಿಟ್ಟಾಗ ತೆನೆ ಜೊಳ್ಳಾಗುವುದು. ಇವು ಬಾಧೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡು ಬಂದಾಗ ಇದನ್ನು ನಾವು ಹತೋಟಿ ಮಾಡೋದು ಹೇಗೆ ಅಂತಂದರೆ ಕಟಾವಾದ ನಂತರ ನಾವು ಮಾಗಿ ಉಳುಮೆ ಮಾಡೋದು ಬಹಳ ಉತ್ತಮ ಮತ್ತು ಬಾಧಿತ ಸಸ್ಯದ ಸತ್ತ ಸುಳಿಯನ್ನು ಉಳುವಿನ ಸಮೇತ ಕಿತ್ತು ನಾಶ ಮಾಡಬೇಕು ಮತ್ತು ನಾಟಿ ಮಾಡಿದ 15 ದಿವಸಗಳ ನಂತರ ನೇಗಿಲನ್ನು ಒಡೆದು 2-3 ಮಿಲಿಮೀಟರ್ ಎತ್ತರಕ್ಕೆ ಮಣ್ಣನ್ನು ಬುಡಕ್ಕೆ ಏರಾಕಬೇಕು. ಇದರಿಂದ ನಾವು ಅದರ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಮತ್ತು ಶೇಕಡ 5 ಬೇವಿನ ಕಷಾಯವನ್ನು ಅಥವಾ ಪ್ರತಿ ಲೀಟರ್ ನೀರಿಗೆ 2-3 ಮಿಲಿಲೀಟರ್ ಪ್ರಮಾಣದಲ್ಲಿ ಬೇವು ಆಧಾರಿತ ಕೀಟನಾಶಕವನ್ನು ಸೇರಿಸಿ ಸಿಂಪಡಣೆ ಮಾಡೋ ಮುಖಾಂತರ ನಾವು ಅದನ್ನು ಹತೋಟಿ ಮಾಡೋದು. ಬಹಳ ಮುಖ್ಯವಾಗಿ ನಾವು ಬುಡಕ್ಕೆ ಅದನ್ನು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ತಾವ್ ಹೇಳಿದ್ರಿ ಸರ್, ಶೇಕಡ 5 ಬೇವಿನ ಕಷಾಯ ಅಂತ ಹೇಳ್ಬಿಟ್ಟು ಹೇಗೆ ಇದನ್ನು ಮಾಡ್ಕೊಳ್ಳುವಂಥದ್ದು? ಇದನ್ನು ನಾವು ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬೇವಿನ ಬೀಜ ಸಿಗುತ್ತೆ. ಅದನ್ನು ನೀವು ಎಲ್ಲ ಸಂಗ್ರಹ ಮಾಡಿಕೊಂಡು ಮೇಲಿರ್ತಕ್ಕಂಥ ಚರ್ಮ ಇದೆಲ್ಲ ಅದೆಲ್ಲ ಬೇರ್ಪಡಿಸಿ ಒಳಗಡೆ ಇರ್ತಕ್ಕಂಥ ಗಟ್ಟಿ ಬೀಜವನ್ನು ನಾವು ಸಂಗ್ರಹ ಮಾಡ್ಕೊಬೇಕು. ಅದನ್ನು ನಾವು ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ಒಂದಕ್ಕೊಂದು ಸಂಪರ್ಕ ಇರ್ಕೊಡ್ದು. ಒಂದಕ್ಕೊಂದು ಸಂಪರ್ಕ ಏನಾಗುತ್ತೆ ಅಂದರೆ ಶಿಲೀಂಧ್ರ ಅಭಿವೃದ್ಧಿ ಆಗುತ್ತೆ. ಸಂಪರ್ಕ ಇಲ್ಲದಂಗೆ ಅದೆಲ್ಲ ಹರಡಿಬಿಟ್ಟು ನೆರಳಲ್ಲಿ ಒಣಗಿಸ್ಬೇಕು. ಒಣಗಿಸಿದ ನಂತರ ಅದನ್ನು ನಾವು ಶೇಖರಣೆ ಮಾಡಿ ಇಟ್ಕೊಬೇಕು. ನಮಗೆ ಬೇಕಾದಾಗ ನಾವು ನಾಳೆ ಬೆಳಗ್ಗೆ ನಾವು ಸಿಂಪಡಣೆ ಮಾಡಬೇಕಂತಂದರೆ ಇಂದಿನ ರಾತ್ರಿ ಆ ಬೀಜವನ್ನು ಗಟ್ಟಿ ಒಳಗಡೆ ಇರ್ತಕ್ಕಂಥ ಕವಚವನ್ನು ಗಟ್ಟಿ ಕವಚವನ್ನು ಬೇರ್ಪಡಿಸಿ ಒಳಗಡೆ ಇರ್ತಕ್ಕಂಥ 4-5 ಕೆಜಿ ಪಲ್ಪ್ ಅಂತಂದರೆ ನಾವು ಊರಣ ಅಂತಾರೆ ಅದನ್ನ, ಆ ಒಳಭಾಗದ ಊರಣವನ್ನು 5 ಕೆಜಿ ತಗೊಂಡು ಚೆನ್ನಾಗಿ ಕುಟ್ಟಿ ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ರಾತ್ರಿ ಎಲ್ಲ 25 ಲೀಟರ್ನಲ್ಲಿ ನಾವು ನೆನೆಸ್ಬೇಕು. ಬೆಳಗ್ಗೆ ನೋಡಿದ್ರೆ ನಿಮಗೆ ಈ ಕಂದು ಒಂದು ದ್ರಾವಣ ಬರುತ್ತೆ, ಅದೇ ಶೇಕಡ 5 ಬೇವಿನ ಕಷಾಯ. ಸೊ ಅದಕ್ಕೆ 100 ಮಿಲಿಲೀಟರ್ ಅಷ್ಟು ಸೋಪಿನ ದ್ರಾವಣ ಸೇರಿಸ್ಕೊಂಡು ನೀವು ಯಾವುದೇ ಬೆಳೆಯಲ್ಲಿ ಅದನ್ನು ನಾವು ಕಾಯಕೊರಕ, ಕಾಂಡಕೊರಕ, ಹಣ್ಣು ಕೊರಕ, ಎಲೆ ತಿನ್ನುವ ಕೀಟಗಳನ್ನು ನಾವು ಹತೋಟಿ ಮಾಡಬಹುದು. ಈ ಕಾಂಡಕೊರಕ ಸಾಮಾನ್ಯವಾಗಿ ರಾಗಿನಲ್ಲಿ ಬರುತ್ತೆ ಅಂತ ಹೇಳಿ, ಹೌದು, ಬೇರೆ ಇನ್ಯಾವ ಸಿರಿಧಾನ್ಯವನ್ನ ಕಾಂಡಕೊರಕ ಬಾಧಿಸುತ್ತೆ? ಜೋಳ, ನವಣೆ ಮತ್ತೆ ರಾಗಿ, ರಾಗಿ ಇವೆಲ್ಲನ್ನ ಅದು ಕಾಂಡಕೊರಕ ಬಾಧೆ ಉಂಟು ಮಾಡುತ್ತೆ. ತಾವು ಮೊದಲೇ ಹೇಳಿದಂತ ಈ ಬೇರು ಏನು, ರಾಗಿಯ ಬೇರು ಏನು ಅಂತ ಹೇಳಿದ್ರಲ್ಲ, ಅದು ರಾಗಿ ಬೆಳೆಯನ್ನ ಮಾತ್ರ ಬಾಧಿಸುತ್ತಾ ಅಥವಾ ಬೇರೆ ಬೆಳೆಗಳನ್ನು ಕೂಡ ಬಾಧಿಸುತ್ತೆ? ಇತರೆ ಕಿರುಧಾನ್ಯಗಳನ್ನು ಬಾಧಿಸುತ್ತೆ. ಬಾಧಿಸುತ್ತೆ ರಾಗಿಯಲ್ಲಿ ಹೆಚ್ಚಾಗಿ, ರಾಗಿಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ಮೂರನೇ ಒಂದು ಕೀಟ ಅಂತಂದ್ರೆ ಕಪ್ಪು ತಲೆಯ ಕಂಬಳಿ ಹುಳು. ಕಂಬಳಿ ಹುಳು, ಕಂಬಳಿ ಹುಳು ಸಾಮಾನ್ಯವಾಗಿ ಕಂಬಳಿ ಹುಳು ಅಂತಾರೆ ರೈತರ ಭಾಷೆಯಲ್ಲಿ. ಇದನ್ನ ಕಪ್ಪು ತಲೆ ಕಂಬಳಿ ಹುಳು ಅಂತ ನಾವು ಕರಿತಾರೆ. ಸಾಮಾನ್ಯವಾಗಿ ನೋಡಿ, ಈ ಒಂದು ಕಪ್ಪು ತಲೆ ಕಂಬಳಿ ಹುಳು ಪ್ರಾರಂಭದಲ್ಲಿ ಅವು ಎಳೆ ಮರಿಲಿದ್ದಾಗ ಗುಂಪಾಗಿ ಗರಿಗಳ ಮೇಲೆ ಕುಂತು ಗರಿಗಳ ಹಸಿರು ಭಾಗವನ್ನು ಕೆರೆದು ತಿಂದು ಹಾನಿ ಮಾಡುತ್ತವೆ. ಮತ್ತೆ ಪೂರ್ಣ ಬೆಳೆದ ಮರಿ ಹುಳುಗಳು ಎಲೆಗಳನ್ನ ಸಂಪೂರ್ಣವಾಗಿ ತಿಂದು ಬೋಳಿಸಿ ಅದು ಹಾನಿ ಮಾಡ್ತವೆ. ಇದು ಹಾನಿ ಮಾಡುವ ವಿಧಾನ. ಇದನ್ನು ನಾವು ಹತೋಟಿ ಮಾಡಬೇಕಾದ್ರೆ ನಾವು ಆಳವಾಗಿ ಮಾಗಿ ಉಳುಮೆ ಮಾಡಬೇಕು. ಯಾಕಂದ್ರೆ ಈ ಕೀಟ ಭೂಮಿಯಲ್ಲಿ ಕೋಶಾವಸ್ಥೆಗೋಗುತ್ತೆ. ಸೊ ನಾವು ಆಳವಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ಈ ಕೋಶ ಬಿಸಿಲಿಗೆ ಮತ್ತು ಪಕ್ಷಿಗಳಿಗೆ ಸಿಕ್ಕಿ ನಾಶ ಆಗುತ್ತೆ. ಮತ್ತೆ ಗರಿಗಳ ಮೇಲೆ ಇದು ಗುಂಪಾಗಿ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯ ಸಮೂಹವನ್ನ ಕೈಯಿಂದ ಸಂಗ್ರಹಿಸಿ ನಾಶ ಮಾಡಬೇಕು. ಮತ್ತು ನಾನು ಈಗ ಆಗ್ಲೇ ಹೇಳಿದಾಗೆ ಪ್ರಾರಂಭದಲ್ಲಿ ಈ ಕೀಟಗಳು ಗುಂಪಾಗಿ ಗರಿಗಳ ಮೇಲೆ ಕುಂತು ಹಸಿರು ಭಾಗವನ್ನು ಕೆರೆದು ತಿಂತಾ ಇರ್ತವೆ. ಅಂತ ಒಂದು ಬಾಧಿತ ಗರಿಗಳನ್ನ ಉಳಿದ ಸಂಪತ್ತಿನ ಸಂಗ್ರಹಿಸಿ ನಾಶ ಮಾಡೋದು ಬಹಳ ಉತ್ತಮ ಇದು. ಮತ್ತೆ ನಾವು 50 ಗ್ರಾಂ ಹಸಿಮೆಣಸಿನಕಾಯಿ ಮತ್ತು 120 ಗ್ರಾಂ ಉಪ್ಪನ್ನು ಹರಿದು 12 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಅದನ್ನು ಸೋಸಿ 16 ಲೀಟರ್ನಲ್ಲಿ ಸೇರಿಸಿ ನಾವು ಸಿಂಪಡಣೆ ಮಾಡಿದ ಮುಖಾಂತರ ಈ ಕೀಟವನ್ನು ನಾವು ಹತೋಟಿ ಮಾಡಬಹುದು ಸರ್. ಈ ಕಪ್ಪು ತಲೆ ಕಂಬಳಿ ಹುಳು ಅಂತ ಹೇಳಿದ್ರಲ್ಲ, ಯಾವ್ಯಾವ ಸಿರಿಧಾನ್ಯದ ಬೆಳೆಗಳನ್ನ ಬಾಧಿಸತಕ್ಕಂತಹ ಸಾಧ್ಯತೆ? ಇದು ಸಾಮಾನ್ಯವಾಗಿ ಎಲ್ಲಾ ಬೆಳೆಯಲ್ಲಿ ಕಂಡು ಬರುತ್ತೆ. ಹೆಚ್ಚಾಗಿ ಜೋಳ ಮತ್ತು ರಾಗಿಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇತರೆ ಕಿರುಧಾನ್ಯಗಳನ್ನು ಕಾಣಿಸ್ಕೊಳ್ಳುತ್ತೆ, ಬಟ್ ಅಷ್ಟಾಗಿ ಅದೇನಾದ್ರೂ ಒಂದು ನಷ್ಟ ಇರೋದಿಲ್ಲ. ಈ ಜೋಳ ಮುಂದಿನ ದಿವಸಗಳಲ್ಲಿ ಬರಬಹುದು ಹೇಳಕ್ಕಾಗಲ್ಲ ಮುಂದಿನ ದಿವಸಗಳಲ್ಲಿ, ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಿರುಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಮುಂಚೆ ನಾವು ಬೆಳೀತಿರಲ್ಲ, ಆಗಾಗ್ಬಿಟ್ಟು ಅವು ಸಣ್ಣ ಪ್ರಮಾಣದಲ್ಲಿ ದಾಳಿ ಮಾಡ್ತಿದ್ವು. ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ನಾವು ಆ ಬೆಳೆಗಳನ್ನ ಬೆಳೆಯೋದ್ರಿಂದ ಇದು ಮುಂದಿನ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಂಡು ನಮಗೆ ಹಾನಿ ಮಾಡಬಹುದು. ಅದು ಕಂಡು ಬಂದಾಗ ಪ್ರಾರಂಭದಲ್ಲಿ ಈ ಒಂದು ಯಾವುದೇ ಕೀಟನಾಶಕ ಬಳಕೆ ಮಾಡಿದಾಗೆ ಈ ಒಂದು ನಾವು ಹೇಳಿರ್ತಕ್ಕಂತ ಮನೆಯಲ್ಲಿ ಸಿಗ್ತಕ್ಕಂತ ಪದಾರ್ಥಗಳನ್ನ ಬಳಕೆ ಮಾಡಿಕೊಂಡು ಹತೋಟಿ ಮಾಡೋದು ಉತ್ತಮ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಸಾಮಾನ್ಯವಾಗಿ ಪ್ರಧಾನವಾಗಿ ಯಾವ ಸಿರಿಧಾನ್ಯಗಳನ್ನ ಬೆಳ್ಕೊಳ್ತೀವೋ, ನಮ್ಮ ದಕ್ಷಿಣ ಭಾಗಕ್ಕೆ ಬಂದ್ರೆ ರಾಗಿಯನ್ನ ಪ್ರಧಾನವಾಗಿ ಬೆಳಿತೀವಿ, ರಾಗಿ, ಜೋಳ. ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳವನ್ನ ಹೆಚ್ಚಾಗಿ ಬೆಳೀತಾರೆ. ಈ ಎರಡು ಬೆಳೆಯನ್ನು ಕೂಡ ಈ ಕಪ್ಪು ತಲೆ ಕಂಬಳಿ ಹುಳು ಅನ್ನುವಂಥದ್ದು ಹೆಚ್ಚಾಗಿ ಬಾಧಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಇನ್ನು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಈ ಸೈನಿಕ ಹುಳು, ಎಲ್ಲಾ ಬೆಳೆಯನ್ನು ಕೂಡ ಇವತ್ತು ಇದು ಬಾಧಿಸ್ತಾ ಇರತಕ್ಕಂಥದ್ದು. ಈ ಸೈನಿಕ ಹುಳು ಯಾವೆಲ್ಲ ಸಿರಿಧಾನ್ಯದ ಬೆಳೆಗಳನ್ನ ಬಾಧಿಸುತ್ತೆ, ಏನ್ ಹಾನಿಯನ್ನು ಉಂಟು ಮಾಡುತ್ತೆ, ಅದರ ಲಕ್ಷಣ ಹೇಗಿರುತ್ತೆ? ಸೈನಿಕ ಹುಳು ಅಷ್ಟೇ, ಸಾಮಾನ್ಯವಾಗಿ ಹೆಚ್ಚಾಗಿ ರಾಗಿ ಮತ್ತು ಜೋಳವನ್ನ ಮತ್ತೆ ನವಣೆ ಮತ್ತು ಊದಲು ಇವುಗಳನ್ನ ಹೆಚ್ಚಾಗಿ ಅದು ಕಾಣಿಸಿಕೊಂಡು ಹಾನಿ ಮಾಡುತ್ತೆ. ನೋಡಿ, ಈ ಸೈನಿಕ ಹುಳು ಮರಿ ಹುಳು ಹಸಿರು ಬಣ್ಣ ಹೊಂದಿರುತ್ತೆ. ಹಸಿರು ಬಣ್ಣದ ದೇಹದ ಮೇಲೆ ನಾವು ಈ ಒಂದು ಕಿತ್ತಳೆ ಬಣ್ಣದ ಹಳದಿ ಪಟ್ಟೆಗಳನ್ನ ನಾವು ಕಾಣಬಹುದು. ಇವು ಗುಂಪಾಗಿ, ಇವುಗಳ ಒಂದು ಸ್ವಭಾವ ಏನಪ್ಪ ಅಂತಂದ್ರೆ ಹಗಲು ವೇಳೆ ಮಣ್ಣಿನ ಹೆಂಟೆ, ಕಸ ಕಡ್ಡಿ ಮತ್ತೆ ಯಾವುದೋ ಬಿರುಕು ರಂಧ್ರಗಳಲ್ಲಿ ಅವಿತುಕೊಂಡಿರ್ತವೆ. ಸೊ ರಾತ್ರಿ ವೇಳೆ ಹೊರಗಡೆ ಬಂದು ರಾತ್ರಿ ಗುಂಪಾಗಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬೆಳೆಯನ್ನ ದಾಳಿ ಮಾಡಿ ಗರಿಗಳನ್ನ ಸಂಪೂರ್ಣವಾಗಿ ತಿಂದು ಬೋಳಿಸಿ ಕೇವಲ 3 ಇಂಚು ಉದ್ದ ಇರತಕ್ಕಂತ ಕೂಳಿಗಳನ್ನ ಮಾತ್ರ ಬಿಟ್ಟೋಗ್ತವೆ. ಓ, ಅಷ್ಟೊಂದು? ಹೌದು, ಅಷ್ಟು ಭಯಂಕರವಾಗಿ ತಿಂದಾಗ ಹಾನಿ ಮಾಡ್ತವೆ. ನಮ್ಮ ರೇಷ್ಮೆ ಹುಳು ಯಾವ ತರ ತಿನ್ನುತ್ತೇವೆ ಆ ತರ ಎಲ್ಲ ತಿಂದು ಒಂದೇ ರಾತ್ರಿಯಲ್ಲಿ ಇಡೀ ತೋಟವನ್ನ ನಾಶ ಮಾಡ್ತೇವೆ ಅಂತ ಒಂದು ಶಕ್ತಿ ಅದಕ್ಕಿದೆ. ಮತ್ತೆ ಹಗಲು ವೇಳೆ ಅವು ಎಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದು ತಿಂತಕ್ಕಂತ ವಿಧಾನ ಮತ್ತು ಹಾನಿ ಮಾಡ್ತಕ್ಕಂತ ವಿಧಾನ. ಸೊ ಇದನ್ನ ನಾವು ಹತೋಟಿ ಮಾಡಬೇಕಾದ್ರೆ ಗುಂಪಾಗಿ ಕಂಡು ಬರ್ತಕ್ಕಂತ ತತ್ತಿ ಅಂದ್ರೆ ಇದು ಈ ಉಳಿನ ಸ್ವಭಾವ ಅಂದ್ರೆ ತನ್ನ ಮೊಟ್ಟೆಗಳನ್ನ ಗುಂಪು ಗುಂಪಾಗಿಡುತ್ತೆ ಗರಿಗಳ ಮೇಲೆ. ಸೊ ಅದನ್ನ ನಾವು ಪತ್ತೆ ಮಾಡಿ ಅದನ್ನ ನಾಶ ಮಾಡಬೇಕು. ಮತ್ತೆ ಮೊದಲನೇ ಮತ್ತು ಎರಡನೇ ಹಂತದ ಮರಿಹುಳುಗಳು ಗುಂಪಾಗಿ ಕಾಣಿಸಿಕೊಂಡು ಹಸಿರು ಭಾಗವನ್ನು ಕೆರ್ಕೊಂಡು ತಿಂತಾ ಇರ್ತವೆ. ಅವುಗಳನ್ನು ಸಹ ಕೈಯಿಂದ ಸಂಗ್ರಹಿಸಿ ನಾಶ ಮಾಡಿ ಈ ಎರಡು ಪದ್ಧತಿ ನೀವು ಕ್ರಮಬದ್ಧವಾಗಿ ಮಾಡಿದೆ ಆದರೆ ಬೇರೆ ಯಾವ ಪದ್ಧತಿಗಳು ಅವಶ್ಯಕತೆ ಇರೋದಿಲ್ಲ. ಯಾವ ಮಟ್ಟಿಯ ಸಮೂಹ ಮತ್ತು ಗುಂಪಾಗಿ ಇರ್ತಕ್ಕಂಥ ಮರಿಹುಳುಗಳನ್ನ ಕೈಯಿಂದ ಹೆಕ್ಕಿ ನಾಶ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಎಳೆಯ ಮರಿಹುಳನ್ನು ನಾವು ಅಥವಾ ನಿರ್ವಹಣೆ ಮಾಡಬೇಕಾದ್ರೆ 5% ಬೇವಿನ ಕಷಾಯವನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ 1 ಕೆಜಿ ಹಸಿನ ಮೆಣಸಿನಕಾಯಿ, 3 ಬೆಳ್ಳುಳ್ಳಿ, 1 ದಪ್ಪ ಗಾತ್ರದ ಈರುಳ್ಳಿಯನ್ನ ಜಜ್ಜಿ ರಾತ್ರಿಯೆಲ್ಲ ನೀರಲ್ಲಿ ನೆನೆಸಿ ಶೋಧಿಸಿ ಆ ಒಂದು ದ್ರಾವಣವನ್ನು 18 ಲೀಟರ್ ನೀರಲ್ಲಿ ಬೆರಕೆ ಮಾಡಿಕೊಂಡು ಸಿಂಪಡಣೆ ಮಾಡುವ ಮುಖಾಂತರ ಇದನ್ನು ನಾವು ಹತೋಟಿ ಮಾಡಬಹುದು. ಮತ್ತೆ ಪೂರ್ಣವಾಗಿ ಬೆಳೆಯತಕ್ಕಂಥ ಮರಿಹುಳನ್ನು ಹತೋಟಿ ಮಾಡಬೇಕಾದ್ರೆ ನೀವು ಯಾವುದೇ ಕೀಟನಾಶಕಗಳನ್ನ ನಾವು ಸಿಂಪಡಣೆ ಮಾಡಿ ಅಥವಾ ಮಾಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವೆ ನಾನು ಈಗಾಗಲೇ ಹೇಳಿದಾಗೆ ಈ ಕಸ ಕಡ್ಡಿ ಮಣ್ಣಿನ ಹೆಂಟೆ ಮತ್ತು ಬಿರುಕುಗಳಲ್ಲಿ ಅವಿತ್ಕೊಂಡಿರ್ತದೆ. ಅದರಿಂದ ಅದನ್ನ ಅದನ್ನ ಆಕರ್ಷಿಸಿ ಸಾಯಿಸ್ಬೇಕಂದ್ರೆ ವಿಷ ಪಾಷಾಣವನ್ನು ನಾವು ತಯಾರು ಮಾಡಬೇಕಾಗುತ್ತೆ. ವಿಷ ಪಾಷಾಣ ತಯಾರು ಮಾಡಬೇಕಾದ್ರೆ ನಮಗೆ ಕೆಲವೊಂದು ಪದಾರ್ಥಗಳು ಬೇಕಾಗುತ್ತೆ. ಏನಪ್ಪ ಅಂತಂದ್ರೆ ನಮಗೆ 12 ಕೆಜಿ ಅಕ್ಕಿಯ ತೌಡು, ಭತ್ತದ ತೌಡು, ಮತ್ತೆ 2 ಕೆಜಿ ಬೆಲ್ಲ, ಮತ್ತೆ 2-3 ಲೀಟರ್ ನೀರು, ಮತ್ತೆ 250 ಮಿಲಿಲೀಟರ್ ಮಾನೋಕ್ರೋಟೋಪಸ್ ಅಥವಾ ಯಾವುದೇ ಬೇರೆ ಯಾವುದೇ ಕೀಟನಾಶಕ ತಗೊಂಬೋದು, ಮತ್ತೆ ಒಂದು ಗೋಣಿ ತಾಟು, ಇಷ್ಟು ಬೇಕಾಗುತ್ತೆ. ಇದು 1 ಎಕರೆ ಪ್ರದೇಶಕ್ಕೆ ಬೇಕಿರ್ತಕ್ಕಂಥ ಪದಾರ್ಥಗಳು ಪ್ರಮಾಣ. ಮತ್ತೆ ನಾವು ಹೇಗೆ ತಯಾರು ಮಾಡಬೇಕು ಅಂತಂದರೆ, ನಾವು ಒಂದು ಸಮತಟ್ಟವಾಗಿರ್ತಕ್ಕಂಥ ನೆಲದ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಹಾಸಿ ಅದರ ಮೇಲೆ ಈ ತೌಡನ್ನು ನಾವು ಅಡ್ಕೊಳ್ಬೇಕು. ಮತ್ತೆ ಈ ಬೆಲ್ಲವನ್ನು 2 ಕೆಜಿ ಬೆಲ್ಲವನ್ನು 1-2 ಲೀಟರ್ ಅದನ್ನು ಕರಗಿಸಿ ಆ ದ್ರಾವಣವನ್ನು ನಾವು ಅದನ್ನು ಚಿಮುಕಿಸುತ್ತಾ ಚೆನ್ನಾಗಿ ಬೆರಕೆ ಮಾಡಬೇಕು. ನಂತರ 250 ಮಿಲಿಲೀಟರ್ ಈ ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ ಅದನ್ನು ಬೆರಕೆ ಮಾಡಿ ಅದನ್ನು ಚಿಮುಕಿಸುತ್ತಾ ಚೆನ್ನಾಗಿ ನಾವು ಅದನ್ನು ಕಲಸಬೇಕು. ಆದರೆ ನಾವು ಆ ಒಂದು ವಿಷ ಪಾಷಾಣ ತಯಾರು ಮಾಡೋ ಸಂದರ್ಭದಲ್ಲಿ ನಮ್ಮ ಕೈಗೆ ಗ್ಲೋಸನ್ನು ಹಾಕೊಬೇಕು, ಬರೀ ಕೈನಲ್ಲಿ ಯಾವುದೇ ಕಾರಣಕ್ಕೂ ಮಾಡಿಕೊಡೋದು. ಅದು ಮಾಡಿ ನಂತರ ಅದನ್ನು 1-3 ದಿವಸಗಳ ಕಾಲ ಅದನ್ನು ಒಂದು ಗೋಣಿ ಚೀಲಗಳಲ್ಲಿ ಇಟ್ಟು ಚೆನ್ನಾಗಿ ಉಳಿ ಬರುವಂಗೆ ಮಾಡಬೇಕು. ಅವು ಚೆನ್ನಾಗಿ ಸುವಾಸನೆ ಬರುತ್ತೆ, ಅವು ಚೆನ್ನಾಗಿ ಕೆಲಸ ಮಾಡುತ್ತೆ ಅದು. ಸೊ ಆಮೇಲೆ ನಂತರ ಚಿಕ್ಕ ಚಿಕ್ಕ ಗೋಳಿ ಗಾತ್ರದ ಉಂಡೆಗಳನ್ನು ಮಾಡಿ ಸಾಯಂಕಾಲ ವೇಳೆ 6 ಗಂಟೆ ಮೇಲೆ ಅಥವಾ ಸ್ವಲ್ಪ ಕತ್ತಾದ ನಂತರ ನೀವು ಆ ನಿಮ್ಮ ಹೊಲದಲ್ಲಿ ಗಿಡಗಳ ಬುಡದಲ್ಲಿ ಅದು ಎರಚಬೇಕು. ಎರಚಿದ್ರೆ ಆ ಹುಳ ಎಲ್ಲೇದರೂ ಸಹ ಆ ವಾಸನೆಗೆ ಆಕರ್ಷಿಸಲ್ಪಟ್ಟು ಬಂದು ತಿಂದು ನಾಶ ಆಗ್ತದೆ. ಜೊತೆಗೆ ಇದನ್ನು ನಾವು ಹಾಕಿದ ದಿನ ಮಳೆ ಬರಲಿಲ್ಲ ಅಂದರೆ ಸುಮಾರು 20 ದಿವಸ ಕೆಲಸ ಮಾಡುತ್ತೆ. ಇದನ್ನು ಹಾಕಿದ ನಂತರ ಯಾವುದೇ ಕಾರಣಕ್ಕೂ ನಮ್ಮ ಸಾಕು ಪ್ರಾಣಿಗಳು ಅಂದ್ರೆ ಕೋಳಿ, ನಾಯಿ, ಬೆಕ್ಕನ್ನ ನಾವು ಅಲ್ಲಿ ಹೋಗಿ ಬಿಡ್ಕೊಡ್ದು, ಬಿಡಬಾರ್ದು. ಈ ತರ ಮಾಡ್ಕೊಂಡ್ರೆ ಈ ಹುಳ ಅದ ಎಲ್ಲೇ ಅವಿತ್ಕೊಂಡಿರೋದು ಬಂದು ಅದು ತಿಂದು ನಾಶ ಆಗುತ್ತೆ. ಇನ್ನು 5ನೇ ಕೀಟ ಅಂತಂದ್ರೆ ಸಸ್ಯಹೇನು. ಸಸ್ಯಹೇನು, ಈ ಸಸ್ಯಹೇನು ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಲ್ಲಿ ಬರುತ್ತೆ. ರಾಗಿ, ಜೋಳ, ನವಣೆ, ಊದಲು, ಬರುಗು, ಹಾರಕ, ಕೊರಲೆ, ಇದು ಎಲ್ಲಾ ಬೆಳೆಗಳು ಇತರ ಬೆಳೆಗಳಿಗೂ ಬರುತ್ತೆ. ಈ ಸಸ್ಯಯನ್ನು ಗುಂಪಾಗಿ ಗರಿಗಳ ಮೇಲೆ ಮತ್ತು ತೆನೆಗಳ ಮೇಲೆ ಕುಂತು ರಸ ಏರುವುದರ ಮುಖಾಂತರ ನಷ್ಟ ಉಂಟು ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಬಾಧಿತ ಸಸ್ಯದ ಬೆಳವಣಿಗೆ ಕುಂಠಿತ ಆಗುತ್ತೆ, ಯಾವುದೇ ಬೆಳೆಯಾಗಲಿ. ಮತ್ತೆ ಆ ಬಾಧಿತ ಸಸ್ಯದ ಎಲೆಗಳು ಹಳದಿ ಬಣ್ಣಕ್ಕೆ ಬರ್ತವೆ. ಮತ್ತೆ ಈ ಒಂದು ಕೀಟ ಒಂದು ಸಿಹಿಯಾಗಿರ್ತಕ್ಕಂಥ ಹಂಟು ದ್ರಾವಣ ವಿಸರ್ಜನೆ ಮಾಡ್ತವೆ. ಇದರಿಂದ ಆ ಗಿಡಗಳ ಮೇಲೆ ಕಪ್ಪು ಶಿಲೀಂಧ್ರ ಅಭಿವೃದ್ಧಿ ಆಗುತ್ತೆ. ಇದರಿಂದ ಕಪ್ಪು ಶಿಲೀಂಧ್ರ ಅಭಿವೃದ್ಧಿ ಆಗೋದ್ರೆ ದ್ಯುತಿ ಸಂಶ್ಲೇಷಣಿಕರಿಗೆ ಧಕ್ಕೆ ಆಗುತ್ತೆ. ದ್ಯುತಿ ಸಂಶ್ಲೇಷಣಿಕರೇ ಆಗಲಿ ಅಂತಂದ್ರೆ ಆಹಾರ ಉತ್ಪಾದನೆ ಆಗೋದಿಲ್ಲ. ಆಹಾರ ಉತ್ಪಾದನೆ ಆಗ್ಲಿಲ್ಲ ಅಂತಂದ್ರೆ ಇಳುವರಿನೇ ಬರೋದಿಲ್ಲ, ಸಸ್ಯಗಳ ಬೆಳವಣಿಗೆ ಆಗಲ್ಲ, ಆಗೋದಿಲ್ಲ, ಇಳುವರಿನೇ ಬರೋದಿಲ್ಲ. ಸೊ ಈ ರೀತಿ ಇದು ನಮಗೆ ನಷ್ಟ ಉಂಟು ಮಾಡುತ್ತೆ. ಮತ್ತೆ ಜೊತೆಗೆ ಇದು ತೆನೆ ಬಿಟ್ಟ ನಂತರ ತೆನೆಗಳ ಎಳೆಯ ಕಾಳುಗಳಿಂದ ರಸವನ್ನು ಏರುತ್ತೆ. ಸೊ ಹಾಗಾಗಿ ಅಂತ ಒಂದು ಬಾಧಿತ ಕಾಳುಗಳು ಸುಕ್ಕುಗುಟ್ಟುಕೊಳ್ಳುತ್ತವೆ. ಸೊ ಇದರಿಂದ ನಾವು ಹತೋಟಿ ಮಾಡಬೇಕಾದ್ರೆ ತಲಾ 1 ಕೆಜಿ ಅಂತೆ ಹಸಿ ಮೆಣಸಿನಕಾಯಿ, 1 ಕೆಜಿ ಬೆಳ್ಳುಳ್ಳಿಯನ್ನು ತಗೊಂಡು ಚೆನ್ನಾಗಿ ಜಜ್ಜಿ ರಾತ್ರಿಯಲ್ಲಿ ನೀರಲ್ಲಿ ನೆನೆಸಿ ಅದನ್ನ ಶೋಧಿಸಿ ಮತ್ತೆ ಅದನ್ನ 200 ಲೀಟರ್ ನೀರಲ್ಲಿ ಬೆರಕೆ ಮಾಡಿಕೊಂಡು 1 ಎಕರೆಗೆ ನಾವು ಸಿಂಪಡಣೆ ಮಾಡಿದ್ರೆ ಇದನ್ನ ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಮತ್ತು 1 ಲೀಟರ್ ನೀರಿಗೆ ಅದಿಲ್ಲ ಅಂತಂದ್ರೆ 1 ಲೀಟರ್ ನೀರಿಗೆ 2-3 ಮಿಲಿಲೀಟರ್ನಂತೆ ಬೇವು ಆಧಾರಿತ ಕೀಟನಾಶಕವನ್ನು ನಾವು ಬಳಕೆ ಮಾಡೋದ್ರ ಮುಖಾಂತರ ಈ ಕೀಟವನ್ನು ನಾವು ಹತೋಟಿ ಮಾಡಬಹುದು ಸರ್. ಮತ್ತೊಂದು ಕೀಟ ಸುಳಿನೊಣ. ಸುಳಿನೊಣ ಇದು ಸಾಮಾನ್ಯವಾಗಿ ಸುಳಿನೊಣ ಜೋಳದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಜೋಳ, ನವಣೆ, ರಾಗಿ ಬಿಟ್ಟು ಇತರ ಎಲ್ಲ ಒಂದು ಕಿರುಧಾನ್ಯಗಳಲ್ಲಿ ಅದು ಹೆಚ್ಚಾಗಿ ಕಂಡು ಬರುತ್ತೆ. ಈ ಒಂದು ಸುಳಿನೊಣ ನಮ್ಮ ಮನೆ ನೊಣದ ರೀತಿಯಲ್ಲಿ ಕಂಡು ಬರುತ್ತೆ. ನಮ್ಮ ಮನೆ ನೊಣ ಸ್ವಲ್ಪ ಕಪ್ಪಾಗಿರುತ್ತೆ, ಇದು ಸ್ವಲ್ಪ ಬೂದು ಬಣ್ಣ ಇರುತ್ತೆ, ಬೂದು ಬಣ್ಣ. ಮತ್ತೆ ದೇಹದ ಹೊಟ್ಟೆ ಮೇಲ್ಭಾಗದಲ್ಲಿ 6 ಕಪ್ಪು ಚುಕ್ಕೆಗಳಿರ್ತವೆ. ಇದು ಈ ಒಂದು ಕೀಟದ ಲಕ್ಷಣ. ಈ ಮರಿ ಹುಳಿ ಏನಪ್ಪಾ ಅಂದ್ರೆ ಬಿಳಿ ಮಾಸಲು ಬಣ್ಣವಾಗಿರುತ್ತೆ ಮತ್ತು ಹಳದಿ ಬಣ್ಣ ಇರುತ್ತೆ. ಮಾಸಲು ಬಿಳಿ ಬಣ್ಣ, ಅದು ಹಳದಿ ಬಣ್ಣ ಇರುತ್ತೆ. ಈ ಒಂದು ಮರಿ ಹುಳುಗಳು ಸಾಮಾನ್ಯವಾಗಿ ನಾವು ಬಿತ್ತನೆ ಮಾಡಿದ 3 ವಾರಗಳ ವಯಸ್ಸಿನ ಅಥವಾ 4 ವಾರಗಳ ವಯಸ್ಸಿನ ಎಳೆ ಸಸ್ಯಗಳನ್ನು ದಾಳಿ ಮಾಡಿ ಹೆಚ್ಚಾಗಿ ನಷ್ಟ ಉಂಟು ಮಾಡುತ್ತೆ. ಈ ಮರಿ ಹುಳು ಈ ಎಳೆ ಸಸ್ಯಗಳ ಬುಡದಲ್ಲಿ ಸೋಗೆಯಲ್ಲಿ ಸೇರ್ಕೊಂಡು ಬೆಳವಣಿಗೆ ಆಗುತ್ತಿರತಕ್ಕಂತ ಸುಳಿಯನ್ನು ಕಡಿದು ನಷ್ಟ ಮಾಡ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಆ ಸುಳಿ ಆ ಗಿಡ ಸಂಪೂರ್ಣವಾಗಿ ಸತ್ತೋಗುತ್ತೆ ಅಥವಾ ಮತ್ತೆ ಆ ಗಾಯ ಮಾಡಿರ್ತಕ್ಕಂಥ ಬುಡದಲ್ಲಿ ಆ ಸಸ್ಯ ಕೊಳೆಯಕ್ಕೆ ಆರಂಭ ಆಗುತ್ತೆ. ಇದು ನಷ್ಟ ಮಾಡ್ತಕ್ಕಂಥ ವಿಧಾನ ಮತ್ತು ಬಾಧೆಯ ಲಕ್ಷಣಗಳು. ಇದನ್ನು ನಾವು ಹತೋಟಿ ಮಾಡಬೇಕಾದ್ರೆ ಸಕಾಲದಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಬಹಳ ಮುಖ್ಯ. ಎಲ್ಲಾ ರೈತರು ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರು ಸಕಾಲದಲ್ಲಿ ಏಕಕಾಲದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಮತ್ತೆ ಮೊಳಕೆ ಬಂದ 3-4 ವಾರಗಳ ನಂತರ ಕುಂಟೆ ಹೊಡೆದು ಪೈರನ್ನ ತೆಳುವು ಮಾಡಬೇಕು. ಅದು ಬಹಳ ಅದೊಂದು ಮುಖ್ಯ. ಮತ್ತೆ ಬಾಧೆ ಸಸ್ಯಗಳನ್ನ ಕೈಯಿಂದ ಆ ಉಳುವಿನ ಸಮೇತ ಕಿತ್ತು ನಾಶ ಮಾಡೋದು ಬಹಳ ಮುಖ್ಯ. ಇಲ್ಲ ಅಂತಂದ್ರೆ ಅದು ತುಂಬಾ ಬಾಧೆ ಉಂಟು ಮಾಡುತ್ತೆ. ಮತ್ತೆ ಜೋಳದ ಬೆಳೆಯ ಸುತ್ತಲೂ ಗೋಧಿ ಅಥವಾ ಜೋಳವನ್ನ ತಡೆ ಬೆಳೆಯಾಗಿ ಬೆಳೆದುಕೊಳ್ಳೋದು, 1-3 ಸಾಲುಗಳಲ್ಲಿ ತಡೆ ಬೆಳೆಯಾಗಿ ಬೆಳ್ಕೊಳ್ಳೋದಿರ್ತಕ್ಕಂತ ಮಾಡೋದ್ರಿಂದ ನಾವು ಈ ಕೀಟದ ಒಂದು ದಾಳಿಯನ್ನ ನಾವು ಕಡಿಮೆ ಮಾಡಬಹುದು. ಏಕಕಾಲದಲ್ಲಿ ಎಲ್ಲರೂ ಕೂಡ ಬಿತ್ತನೆ ಮಾಡೋದ್ರಿಂದ ಹೇಗೆ ಅನುಕೂಲ ಆಗುತ್ತೆ ಸರ್? ಏನಾಗ್ತದೆ ಅಂದ್ರೆ ನೀವು ಕೆಲವೇ 4-5 ರೈತರು ಮಾಡಿದಾಗ ಅಲ್ಲಿರ್ತಕ್ಕ ಆ ಪ್ರದೇಶ ಇರ್ತಕ್ಕಂಥ ಎಲ್ಲಾ ಕೀಟಗಳು ಆ ಒಂದು ಭಾಗಕ್ಕೆ ಬಂದ್ಬಿಡುತ್ತೆ ಅವಾಗ ಹೆಚ್ಚಾಗಿ ನಷ್ಟ ಮಾಡ್ತವೆ. ಎಲ್ಲಾ ರೈತರು ಬೆಳೆದ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ, ಸ್ಪ್ರೆಡ್ ಆಗುತ್ತಲ್ಲ, ಹಾಗಾಗ್ಬಿಟ್ಟು ಬಾಧೆ ಹೆಚ್ಚಾಗಿ ಕಂಡುಬರೋದಿಲ್ಲ, ಅಷ್ಟು ಪರಿಣಾಮಕಾರಿಯಾಗಿ ಇರೋದಿಲ್ಲ, ಬಾಧೆ ಹೆಚ್ಚಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗ್ಬಿಟ್ಟು ಎಲ್ಲ ಏಕಾಲದ ಬೆಳ್ಕೊಳ್ಬೇಕಂದ್ರೆ. ಮತ್ತೆ ಜೋಳ ಬೆಳೆ ಮೊಳಕೆ ಹೊಡೆದ 10-12 ದಿವಸಗಳ ನಂತರ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಂತೆ ಬೇವು ಆಧಾರಿತ ಕೀಟನಾಶಕವನ್ನು ನಾವು ಬಳಕೆ ಮಾಡೋದ್ರಿಂದ ಇದನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇದು ಸುಳಿ ನೊಣವನ್ನು ಹೇಗೆ ಹತೋಟಿಯನ್ನ ಮಾಡಬಹುದು ಅನ್ನುವಂಥದ್ದು. ಅದೇ ರೀತಿ ತೆನೆ ತಿಗಣೆ ಇದು ಕೂಡ ಅನೇಕ ಸಿರಿಧಾನ್ಯಗಳನ್ನ ಬಾಧಿಸುತ್ತೆ. ಇದರ ಲಕ್ಷಣಗಳು ಹೇಗಿರುತ್ತೆ ಮತ್ತೆ ಹೇಗೆಲ್ಲ ಇದು ಬಾಧೆಯನ್ನು ಉಂಟು ಮಾಡುತ್ತೆ? ಈ ತೆನೆ ತಿಗಣೆ ಸಾಮಾನ್ಯವಾಗಿ ನೋಡಿ ಅದು ಸುಮಾರು ಹಸಿರು ಬಣ್ಣ ಇರುತ್ತೆ, ಸುಮಾರು 10-15 ಮಿಲಿಮೀಟರ್ ಉದ್ದ ಇರುತ್ತೆ. ಈ ತೆನೆ ತಿಗಣೆಯ ಪ್ರಾಯದ ತಿಗಣೆಗಳು ಮತ್ತು ಅಪ್ಸರೆಗಳು ಎರಡೂ ಸಹ ಗರಿಗಳಿಂದ ಮತ್ತು ಎಳೆ ತೆನೆಯ ಹಾಲು ತುಂಬುತ್ತಿರುವ ಕಾಳುಗಳಿಂದ ರಸವನ್ನು ಹೀರಿ ನಷ್ಟ ಉಂಟು ಮಾಡ್ತವೆ. ಇದರಿಂದ ಅಂತ ಬಾಧಿತ ಎಲೆ ಕಾಳುಗಳ ಒಂದು ಗಾತ್ರ ಕಡಿಮೆ ಆಗುತ್ತೆ, ಅವು ಮುರುಟುಗೊಳ್ಳುತ್ತವೆ ಮತ್ತು ಕಪ್ಪು ಬಣ್ಣಕ್ಕೆ ಪರಿಣಾಮವಾಗುತ್ತವೆ ಮತ್ತು ಜೊಳ್ಳಾಗುತ್ತವೆ. ಇವು ಹಾನಿಯ ಲಕ್ಷಣಗಳು. ಮತ್ತೆ ಇವುಗಳನ್ನ ನಾವು ನಿರ್ವಹಣೆ ಮಾಡಬೇಕಾದ್ರೆ March 2nd and 3rd ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಬಿತ್ತನೆ ಮಾಡಿಕೊಳ್ಳುವುದರಿಂದ ಇದರ ಒಂದು ಪ್ರಮಾಣ 99% ಕಡಿಮೆ ಆಗುತ್ತೆ. ಮತ್ತೆ ಬಾಧಿತ ಎಣ್ಣೆಗಳನ್ನು ಸೀಮೆಎಣ್ಣೆ ಮಿಶ್ರಿತ ನೀರನ್ನು ಹೊಂದಿರತಕ್ಕಂಥ ಬಕೆಟ್ನಲ್ಲಿ ಅಲುಗಾಡಿಸಿ ಆ ತೆಗಣೆಗಳಲ್ಲಿ ಬೀಳಿಸಿ ಸಾಯಿಸಬೇಕು. ಮತ್ತೆ ಬಾಧಿತ ತೆನೆಗಳನ್ನ ಸಂಗ್ರಹಿಸಿ ಸುಟ್ಟು ನಾಶ ಮಾಡಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾವು ಹತೋಟಿ ಮಾಡ್ಕೊಳ್ಬಹುದು. ಇದು ತೆನೆ ತೆಗಣೆಯ ಹೇಗೆ ನಾವು ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥದ್ದು. ತೆನೆ ನೊಣವು ಕೂಡ ಬರುತ್ತೆ, ಇದೊಂದು ವಿಶೇಷವಾಗಿ ಹೆಚ್ಚಾಗಿ ನಮ್ಮ ಜೋಳದಲ್ಲಿ ಕಂಡು ಬರ್ತದೆ. ಇದು ಸಾಮಾನ್ಯವಾಗಿ ಜೋಳದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ತೆನೆ ನೊಣದ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಇದು ನಮ್ಮ ಸೊಳ್ಳೆ ಅಂತ ಕಂಡು ಬರುತ್ತೆ. ಓಹೋ, ಆಕಾರದಲ್ಲಿ ನೋಡೋಕೆ ಸೊಳ್ಳೆ ಅಂತ ಇರುತ್ತೆ, ಬಟ್ ಅದರ ಹೊಟ್ಟೆ ಮಾತ್ರ ಕೆಂಪಾಗಿರುತ್ತೆ. ಈ ಒಂದು ತೆನೆ ನೊಣ ತನ್ನ ಮೊಟ್ಟೆಗಳನ್ನ ಕಾಳುಗಳ ಹೊಟ್ಟಿನ ಒಳಗೆ ಚುಚ್ಚಿ ಇಡುತ್ತೆ. ಮತ್ತೆ ಆ ಮೊಟ್ಟೆಗಳನ್ನ ಹೊರಬರ್ತಕ್ಕಂಥ ಮರಿಹುಳು ಸಾಮಾನ್ಯವಾಗಿ ಅದು ಗುಲಾಬಿ ಕೆಂಪು ಅಥವಾ ಹಳದಿ ಬಣ್ಣ ಇರುತ್ತೆ ಆ ಮರಿಹುಳು. ಆ ಮರಿಹುಳು ಹಾಲು ತುಂಬುತ್ತಿರುವ ಕಾಳುಗಳಿಂದ ರಸವನ್ನ ಹೀರಿ ಹಾನಿ ಮಾಡುತ್ತವೆ. ಇದರಿಂದ ಆ ಒಂದು ಬಾಧಿತ ಎಳೆ ಕಾಳುಗಳು ಮುರುಟುಗೊಳ್ಳುತ್ತವೆ ಮತ್ತೆ ಅವು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತವೆ ಮತ್ತು ಜೊಳ್ಳಾಗ್ತವೆ. ಮತ್ತೆ ಅವುಗಳ ಮೇಲೆ ಸ್ವಲ್ಪ ಒತ್ತಡ ಹಾಕಿದರೆ ಈ ಕೆಂಪು ರಸ ಹೊರಗಡೆ ಬರುತ್ತೆ. ಇವು ಹಾನಿಯ ಲಕ್ಷಣಗಳು. ಸೊ ಇವುಗಳನ್ನ ನಾವು ಹತೋಟಿ ಮಾಡಬೇಕಾದ್ರೆ ಎಲ್ಲರೂ ನಾವು ಸಕಾಲದಲ್ಲಿ ಬಿತ್ತನೆ ಮಾಡ್ಕೊಳ್ಬೇಕಾಗುತ್ತೆ, ಬೇಗನೆ ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತೆ ಬಾಧೆ ಕಂಡು ಬಂದ ಜಮೀನಲ್ಲಿ ಬೆಳೆ ಪರಿವರ್ತನೆ ಮಾಡಬೇಕು. ಮತ್ತೆ ಒಂದ್ಸಲಿ ಬಾಧೆ ಕಂಡು ಬಂದ್ರೆ ಮತ್ತೆ ಜೋಳ ಹಾಕೊಡ್ದು ಬೆಳೆ ಪರಿವರ್ತನೆ ಮಾಡಬೇಕು. ಜೋಳ ಹಾಕಿದ್ರೆ ಮತ್ತೆ ಅದ ಸಮಸ್ಯೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸಿಕೊಂಡು ನಮಗೆ ನಷ್ಟ ಆಗುತ್ತೆ. ಅದರಿಂದ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥ ಬಹಳ ಮುಖ್ಯ. ಒಂದ್ಸಲಿ ಕಂಡು ಬಂದ್ರೆ ಮತ್ತೆ ಬಾಧೆ ತೆನೆಗಳನ್ನು ಸುಟ್ಟು ನಾಶ ಮಾಡಬೇಕು, ಬಹಳ ಮುಖ್ಯ. ಮತ್ತೆ ಪ್ರಕಾಶಮಾನವಾದ ದೀಪಗಳನ್ನ ನಾವು ಬಳಸಿ ಸಾಯಂಕಾಲ ವೇಳೆ ಸಂಜೆ ಆ ಒಂದು ಪ್ರಾಯದ ನೊಣಗಳನ್ನ ಆಕರಿಸಿ ನಾವು ನಾಶ ಮಾಡೋದು. ಈ ತರ ಮಾಡೋದ್ರಿಂದ ನಾವು ಇದನ್ನ ಹತೋಟಿ ಮಾಡ್ಕೊಳ್ಬಹುದು. ಇಷ್ಟು ಈ ಒಂದು ಸಿರಿಧಾನ್ಯಗಳನ್ನ ಬಾಧಿಸತಕ್ಕಂತಹ ವಿವಿಧ ಕೀಟಗಳು. ಈ ಸಾಮಾನ್ಯವಾಗಿ ಸಿರಿಧಾನ್ಯಗಳು ಏನಿದ್ದಾವೋ, ರಾಗಿ ಆಗ್ಬೋದು, ಜೋಳ ಆಗ್ಬೋದು, ಮತ್ತೆ ನವಣೆ ಆಗ್ಬೋದು, ಇಂತಹ ಬೆಳೆಗಳನ್ನ ಯಾವ ಕೀಟಗಳು ಬಾಧಿಸೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಇದುವರೆಗೆ ಇತ್ತು. ಆದ್ರೆ ಈಗ ಅದು ಸುಳ್ಳಾಗಿದೆ. ಈಗ ನಮ್ಮ ರಾಗಿಯನ್ನೇ ನಾವು ಉದಾಹರಣೆಗೆ ತಗೊಂಡ್ರೆ ಸಾಕಷ್ಟು ತರಹದ ಕೀಟಗಳು ಬಾಧಿಸುತ್ತೆ, ಅದರ ಪರಿಚಯವನ್ನು ಕೂಡ ತಾವು ಮಾಡಿಕೊಟ್ಟಿದ್ದೀರಿ. ಯಾಕೆ ಇತ್ತೀಚೆಗೆ ಯಾಕೆ ಈ ತರ ಕೀಟಗಳ ಬಾಧೆ ಹೆಚ್ಚಾಗ್ತಾ ಇದೆ? ಸಾಮಾನ್ಯವಾಗಿ ನೋಡಿ ಹಿಂದೆ ಈ ಸಿರಿಧಾನ್ಯ ಕಿರುಧಾನ್ಯಗಳನ್ನ ಅಷ್ಟಾಗಿ ಹೆಚ್ಚಿನ ಮಟ್ಟದಲ್ಲಿ ಯಾರು ಬೆಳೀತಿರಲಿಲ್ಲ, ಎಲ್ಲೋ ಸ್ವಲ್ಪ ಸ್ವಲ್ಪ ಬೆಳ್ಕೊಂತಿದ್ರು. ಹಂಗಾಗ್ಬಿಟ್ಟು ಅವುಗಳಲ್ಲಿ ಕೀಟಲ್ಲಿರ್ತಕ್ಕಂಥ ಬೆಳೆ ಯಾವುದಲ್ಲಿ ಇತ್ತೀನ ದಿವಸಗಳಲ್ಲಿ ಎಲ್ಲಾ ಬೆಳೆಗಳಲ್ಲಿ ಕಂಡು ಬರುತ್ತೆ. ಉದಾಹರಣೆಗೆ ನಮ್ಮ ಬೇವು ಬೇವನ್ನ ಬಳಕೆ ಮಾಡಿಕೊಂಡು ಕೀಟನಾಶಕವನ್ನು ನಾವು ತಯಾರು ಮಾಡ್ತಾರೆ, ಅಂತ ಬೇವನ್ನೂ ಬಿಡೋದಿಲ್ಲವೇ. ಎಲ್ಲಾ ಕೀಟಗಳು ಎಲ್ಲಾ ಬೆಳೆಗಳನ್ನ ಕಾಣಿಸಿಕೊಂಡು ನಷ್ಟ ಉಂಟು ಮಾಡ್ತವೆ. ಈಗಿನ ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಖಂಡಿತ ಈ ಒಂದು ಕೀಟಗಳು ಹೆಚ್ಚಿನ ಮಟ್ಟದಲ್ಲಿ ಕಾಣಿಸಿಕೊಂಡು ಅವುಗಳಿಗೂ ಸಹ ಕಾಣಿಸಿಕೊಂಡು ನಮಗೆ ಆರ್ಥಿಕ ನಷ್ಟ ಉಂಟು ಮಾಡ್ತಕ್ಕಂತ ಸಂಭವ ಉಂಟು. ಹಾಗಾಗ್ಬಿಟ್ಟು ಇಂದಿನ ದಿವಸಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೀತಿರ್ಲಿಲ್ಲ, ಹಾಗಾಗ್ಬಿಟ್ಟು ಅದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಂದ್ಬಿಟ್ಟು ನಾವು ಅದ್ರಲ್ಲಿ ಯಾವುದು ಕೀಟಗಳಿಲ್ಲ ಅನ್ಕೊಂಡ್ಬಿಟ್ಟ ಒಂದು ಭಾವನೆ ನಮ್ಮಲ್ಲಿ ಇತ್ತು. ಹಾಗೇನು ಇಲ್ಲ, ಮುಂದಿನ ದಿವಸಗಳಲ್ಲಿ ಅವುಗಳನ್ನ ನಾವು ನಿರಂತರವಾಗಿ ಹೆಚ್ಚಿನ ಮಟ್ಟದಲ್ಲಿ ಬೆಳ್ಕೊಂಡಾಗ ಅವುಗಳಿಗೂ ಸಹ ದಾಳಿ ಮಾಡಿ ಆರ್ಥಿಕ ಹಾನಿ ಉಂಟು ಮಾಡ್ತಕ್ಕಂಥ ಸಂಭವ ಉಂಟು. ಈಗ ಈ ಕೀಟಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಯಾವುದೇ ಬೆಳೆಯಲ್ಲಿ ಬರ್ತಕ್ಕಂಥ ಕೀಟಗಳನ್ನು ನಾವು ತೋಟಿ ಮಾಡಬೇಕಾದ್ರೆ ಈ ಒಂದು ತುಂಬ ವಿಷಕಾರಿ ಆಗಿರ್ತಕ್ಕಂಥ ಕೀಟನಾಶಕಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಈ ಕೀಟನಾಶಕಗಳು ನಾವು ಏನು ನಮ್ಮ ಬೆಳೆಗಳನ್ನು ದಾಳಿ ಮಾಡ್ತಕ್ಕಂಥ ಈ ಸಸ್ಯಹಾರಿ ಕೀಟಗಳಿದಾವೆಲ್ಲ ಅವುಗಳನ್ನ ನಾವು ಹತೋಟಿ ಮಾಡಬೇಕಂತ ಸಿಂಪಡಣೆ ಮಾಡ್ತಾರೆ. ಆದರೆ ಈ ಸಸ್ಯಹಾರಿ ಕೀಟಗಳನ್ನ ತಿಂತಕ್ಕಂಥ ಮಾಂಸಾಹಾರಿ ಕೀಟಗಳಿದಾವೆ, ಆ ಮಾಂಸಾಹಾರಿ ಕೀಟಗಳು ಈ ನಮ್ಮ ಬೆಳೆಗಳನ್ನ ದಾಳಿ ಮಾಡಿ ನಮ್ಗೆ ನಷ್ಟ ಉಂಟು ಮಾಡ್ತಕ್ಕಂಥ ಸಸ್ಯಹಾರಿ ಕೀಟಗಳಿದಾವಲ್ಲ ಅವುಗಳನ್ನ ತಿಂದು ಅವುಗಳ ಸಂಖ್ಯೆ ಬೆಳವಣಿಗೆ ಆಗದಂಗೆ ಎಲ್ಲ ತಡೀತಿದ್ವು. ಯಾವಾಗ ನಾವು ಈ ವಿಷಕಾರಿ ಕೀಟನಾಶಕಗಳನ್ನ ಬಳಕೆ ಮಾಡಿದಾಗ ಈ ಸಸ್ಯಹಾರಿ ಕೀಟಗಳ ಹತೋಟಿ ಮಾಡಕ್ಕೆ ಅವುಗಳ ಜೊತೆಗೆ ಈ ಮಾಂಸಾಹಾರಿ ಕೀಟಗಳು ಕೂಡ ನಾಶ ಆದವು. ಹಾಗಾಗ್ಬಿಟ್ಟು ಇವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನ್ ಪರಿಹಾರ ಅಂತೀರಿ? ಇದಕ್ಕೆ ಪರಿಹಾರ ಅಂತಂದ್ರೆ ನಾವು ಯಾವುದೇ ಒಂದು ಕೀಟನಾಶಕವನ್ನು ಒಂದು ಪದ್ಧತಿಯನ್ನ ಬಳಕೆ ಮಾಡಿಕೊಂಡು ನಾವು ಹತೋಟಿ ಮಾಡ್ಕೊಡೋದು. ಎಲ್ಲಾ ಪದ್ಧತಿಗಳನ್ನ, ಈಗ ವ್ಯವಸಾಯ ಪದ್ಧತಿಗಳು, ಯಾಂತ್ರಿಕ ಪದ್ಧತಿಗಳು, ಜೈವಿಕ ಪದ್ಧತಿಗಳು, ಕೊನೆಯ ಅಸ್ತ್ರವಾಗಿ ಅನಿವಾರ್ಯ ವಿಧಿಯಲ್ಲಿ ಅಂದ್ರೆ ಮಾತ್ರ ನಾವು ಈ ರಾಸಾಯನಿಕ ಕೀಟನಾಶಕಗಳನ್ನ ಬಳಕೆ ಮಾಡ್ಕೊಬೇಕು. ಹಾಗೆ ಆದಷ್ಟು ಮಟ್ಟಿಗೆ ನಾವು ವ್ಯವಸಾಯ ಪದ್ಧತಿಗಳ ಮುಖಾಂತರ ಮತ್ತು ಯಾಂತ್ರಿಕ ಪದ್ಧತಿಗಳ ಮುಖಾಂತರ ಮತ್ತು ಈ ಸಸ್ಯಜನ್ಯ ಕೀಟನಾಶಕಗಳು, ಪ್ರಾಣಿಜನ್ಯ ಕೀಟನಾಶಕಗಳು, ಈ ಸೂಕ್ಷ್ಮ ಆಧಾರಿತ ಕೀಟನಾಶಕಗಳನ್ನ ಬಳಕೆ ಮಾಡೋ ಮುಖಾಂತರ ನಾವು ಕೀಟಗಳನ್ನ ತೋಟಿ ಮಾಡಿದ್ರೆ ಇವುಗಳಿಗೆ ನಾವು ಪರಿಹಾರ ಕಂಡುಕೊಳ್ಬಹುದು. ಅಂತಂದ್ರೆ ನಾವು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳಿರುತ್ತೋ ಅದೆಲ್ಲದನ್ನು ಕೂಡ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಪರಿಸರಕ್ಕೆ ಹಾನಿಯಾಗದ ಹಾಗೆ ನಮಗೆ ಉಪಕಾರಿ ಕೀಟಗಳೇನಿದ್ದಾವೋ ಅವುಗಳನ್ನು ಕೂಡ ಉಳಿಸಿಕೊಂಡು ನಾವು ಬೆಳೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು, ಖಂಡಿತ ಈ ಎಲ್ಲಾ ಪದ್ಧತಿಗಳನ್ನ ನಾವು ಸಂದರ್ಭಾನುಸಾರ ಕಾಲಕಾಲಕ್ಕೆ ಬಳಕೆ ಮಾಡದೇ ಆದರೆ ನಮ್ಮ ಖರ್ಚು ಕಡಿಮೆ ಆಗುತ್ತೆ, ಕೀಟ ಬಹಳ ಕಡಿಮೆ ಒಂದು ಕೀಟನಾಶಕ ಪ್ರಮಾಣ ಬಳಕೆ ಮಾಡಿಕೊಂಡು ಪರಿಣಾಮಕಾರಿಯಾಗಿ ಪರಿಸರ ಪೂರಕವಾಗಿ ನಾವು ಅದನ್ನು ಹತೋಟಿ ಮಾಡಬಹುದು. ಸರ್, ನಾವೀಗ ಮುಂಗಾರು ಹಂಗಾಮಿನ ಆರಂಭಿಕ ದಿನಗಳಲ್ಲಿ ಇದ್ದೇವೆ. ಈಗ ಮುಂಗಾರು ಹಂಗಾಮಿನಲ್ಲಿ ಏನೆಲ್ಲ ಬೆಳೆಯನ್ನ ಬೆಳೀಲಿಕ್ಕೆ ಸಾಧ್ಯತೆ ಇದೋ ಅವುಗಳ ಬಿತ್ತನೆ ಕೆಲವೊಂದಷ್ಟು ಆಗಿದೆ, ಇನ್ ಕೆಲವು ಆಗ್ತಾ ಇದೆ, ಮುಂದಿನ ದಿವಸಗಳಲ್ಲಿ ಕೂಡ ಇನ್ನೂ ಬೇರೆ ಬೇರೆ ತರಹದ ಬೆಳೆ ವೈವಿಧ್ಯದ ಬಿತ್ತನೆ ಆಗುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ಕೀಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಪರಿಸರ ಪ್ರಿಯ ವಿಧಾನದಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನ ಈಗಲಿಂದಲೇ ಅಳವಡಿಕೆ ಮಾಡ್ಕೋಬೇಕು? ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಗಿ ಉಳುಮೆ ಮಾಡ್ಕೊಬೇಕು, ಮತ್ತೆ ಹೊಲದಲ್ಲಿ ಕಂಡು ಬರ್ತಕ್ಕಂತ ಯಾವುದೇ ಕಳೆ ಗಿಡಗಳನ್ನ, ಕಸಕಡ್ಡಿಗಳನ್ನ, ಹುಲ್ಲನ್ನ ನಾಶ ಮಾಡಬೇಕು. ಯಾಕಂದ್ರೆ ಇಲ್ಲಾಂದ್ರೆ ನಾವು ಅನೇಕ ಕೀಟಗಳು ಕಳೆಗಳ ಮೇಲೆ ಹುಲ್ಲಿನ ಮೇಲೆ ಮುಖ್ಯವಾಗಿರ್ತಕ್ಕಂತ ಬೆಳೆ ಇಲ್ಲದ ಸಂದರ್ಭದಲ್ಲಿ ವಂಶಾಭಿವೃದ್ಧಿ ಆಗ್ತವೆ. ಹಾಗಾಗಿ ಅವುಗಳನ್ನ ನಾಶ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಬೀಜೋಪಚಾರ ಮಾಡ್ತಕ್ಕಂಥದ್ದು, ಬಿತ್ತನೆ ಮಾಡಕ್ ಮುಂಚೆ ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪದ್ಧತಿಗಳು. ಈ ಒಂದು ಪದ್ಧತಿಗಳು ಮಾಡ್ಕೊಳ್ಳೋ ಮುಖಾಂತರ ನಾವು ಅದನ್ನ ತೋಟಿ ಮಾಡಬಹುದು. ಅಂತಂದ್ರೆ ಬೀಜೋಪಚಾರವನ್ನ ಬಹಳ ಕಡ್ಡಾಯವಾಗಿ ಮಾಡಬೇಕು, ಬಹಳ ಮುಖ್ಯವಾಗಿ ಮಾಗಿ ಉಳುಮೆಯನ್ನ ಮಾಡಬೇಕು, ಜಮೀನ ಶುದ್ಧವಾಗಿ ಇಟ್ಕೊಬೇಕು, ಸುತ್ತಲೂ ಕಸ ಕಡ್ಡಿ ಮತ್ತೆ ಹುಲ್ಲು ಮತ್ತೆ ಕಳೆಗಳು ಇಲ್ದಂಗೆ ನೋಡ್ಕೊಬೇಕು. ಇದೆಲ್ಲ ಪ್ರತಿಯೊಬ್ಬ ರೈತರು ಮಾಡಬೇಕು, ಯಾರೋ ಒಬ್ಬರು ಮಾಡಿ ಉಪಯೋಗ ಇಲ್ಲ, ಪ್ರತಿಯೊಬ್ಬ ರೈತರು ಅವರ ಹೊಲಗಳಲ್ಲಿ ಮಾಡ್ಕೊಂಡ್ರೆ ಮಾತ್ರ ಅದು ಸಾಧ್ಯ. ಯಾರೋ ಒಬ್ಬರು ಮಾಡಿ ಇನ್ನೊಬ್ರು ಮಾಡಿ ಅಂತಂದ್ರೆ ಮತ್ತೆ ಆ ಸಮಸ್ಯೆ ಬಂದೇ ಬರುತ್ತೆ. ಅದು ಈಗ ನಾವು ಬೆಳೆಯನ್ನ ಬೆಳಕ ಬಿಡ್ತೀವಿ, ಅದು ಬೇರೆ ಬೇರೆ ಬೇರೆ ಬೇರೆ ಹಂತದಲ್ಲಿ ಇರುತ್ತೆ, ಬೆಳವಣಿಗೆಯನ್ನ ಹೊಂತಾ ಇರುತ್ತೆ, ಕೀಟಗಳ ದಾಳಿ ಆಗುತ್ತೆ, ಅದು ಬೆಳೆಯನ್ನ ಬಾಧಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ನಮ್ಮ ಮನಸ್ಸಿಗೆ ತಕ್ಷಣ ಬರತಕ್ಕಂಥದ್ದು ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅಂತ ಹೇಳಿ ಅದನ್ನ ಬಿಟ್ಟು ಪರಿಸರ ಪ್ರಿಯ ವಿಧಾನದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಏನು ಆಲೋಚನೆಯನ್ನ ಮಾಡಬೇಕು? ಪರಿಸರ ಪೂರ್ವಕ ಹತೋಟಿ ಮಾಡ್ಬೇಕಂತ ಹೇಳಿದ್ನಲ್ಲ, ಈ ಸಜೀವನ ಕೀಟನಾಶಕ ಉದಾಹರಣೆಗೆ ಬೇವಿನ ಕಷಾಯ, ಶೇಕಡ 5ರ ಬೇವಿನ ಕಷಾಯ ಹೇಗೆ ತಯಾರು ಮಾಡ್ಕೊಬೇಕು ಅಂತ ಹೇಳಿದೆ. ಈಗಾಗಲೇ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಸೊ ಅದನ್ನ ನಾವು ಬಳಕೆ ಮಾಡಿಕೊಂಡು ಯಾವುದೇ ಬೆಳೆಯಲ್ಲಿ ಬರ್ತಕ್ಕಂಥ ಕಾಂಡ ಕೊರಕ, ಕಾಯ ಕೊರಕ ಮತ್ತು ಸುಳಿ ಕೊರಕ ಇವುಗಳನ್ನ ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಮತ್ತು ಬೇವಿನ ಒಂದು ಎಣ್ಣೆ ಅಂಗಡಿಗಳು ಸಿಗುತ್ತೆ, ಬೇವಿನ ಎಣ್ಣೆನ ತಂದು ನಾವು ಮಾಡಬಹುದು. ಈಗಾಗಲೇ ನಾನು ಹೇಳಿದೆ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿನ ಬಳಕೆ ಮಾಡಿಕೊಂಡು ನಾವು ಧನಿಯಾ ಇವುಗಳೆಲ್ಲನ್ನ ಬಳಕೆ ಮಾಡಿಕೊಂಡು ನಾವು ಯಾವುದೇ ಬೆಳೆಯಲ್ಲಿ ಬರ್ತಕ್ಕಂಥ ಕೀಟಗಳನ್ನ ನಾವು ರಸ ಇರ್ತಕ್ಕಂಥ ಕೀಟಗಳು ಮತ್ತು ಎಲೆ ತಿಂತಕ್ಕಂಥ ಕೀಟಗಳು ಮತ್ತು ಕಾಂಡ ಕೊರಕಗಳು ಇವೆಲ್ಲವನ್ನು ಹತೋಟಿ ಮಾಡಬಹುದು. ಇವುಗಳ ಬಗ್ಗೆ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ. ಮತ್ತೆ ಕೆಲವೊಂದು ಈ ಸೂಕ್ಷ್ಮಾಣು ಆಧಾರಿತ ಕೀಟನಾಶಕಗಳು ಸಿಗ್ತವೆ, ಉದಾಹರಣೆಗೆ ನಮ್ಗೆ ಡೈಪೆಲ್ ಅಂತ ಸಿಗುತ್ತೆ, ಡೈಪೆಲ್ ಅದನ್ನು ಬಳಕೆ ಮಾಡಿಕೊಂಡು ಹತೋಟಿ ಮಾಡಬಹುದು. ಮತ್ತು NPV ಅಂದ್ರೆ ನಂಜಾಣು ಆಧಾರಿತ ಕೀಟನಾಶಕ, ಅದು ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನ ತಂದು ನಾವು ಸಿಂಪಡಣೆ ಮಾಡ್ಕೊಂಡ್ರೆ ಹತೋಟಿ ಮಾಡಬಹುದು. ಮತ್ತೆ ಪ್ರಾಣಿಜನ್ಯ ಕೀಟನಾಶಕ, ಉದಾಹರಣೆಗೆ ಪಡಾನ್ ಅಂತಕ್ಕಂತಾರೆ, ಮತ್ತೆ ಮೀನೆಣ್ಣೆ, ಮೀನೆಣ್ಣೆ ಸಿಗುತ್ತೆ. ಅದಂತ ಒಂದು ಪರಿಸರ ಪೂರಕ, ಪರಿಸರಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ, ಯಾವುದೇ ಪ್ರಾಣಿಗಳಿಗೆ ಧಕ್ಕೆ ಆಗೋದಿಲ್ಲ. ಇಂತಹ ಒಂದು ಪದ್ಧತಿಗಳಿಂದ ನಾವು ಅದನ್ನ ಹತೋಟಿ ಮಾಡಬೇಕಾಗುತ್ತೆ. ಮತ್ತೆ ಏನಾದ್ರು ಬಾಧೆ ಕಂಡು ಬಂದ ತಕ್ಷಣ, ಅಕಸ್ಮಾತ್ ಬಾಧೆ ಕಂಡ ತಕ್ಷಣ, ಉದಾಹರಣೆ ಈಗ ಯಾವ್ದು ಕಾಂಡ ಕೊರಕ, ಮತ್ತೆ ಸುಳಿನೋಣ, ಈ ಮಧ್ಯ ಸುಳಿ ಸತ್ತೋಗುತ್ತೆ. ಪ್ರಾರಂಭದಲ್ಲಿ ಅಂತ ಒಂದು ಸುಳಿಗಳನ್ನ ಆ ಉಳಿನ ಸಮೇತ ಕಿತ್ತು ನಾಶ ಮಾಡೋದ್ರಿಂದ ಬಹಳ ಪರಿಣಾಮಕಾರಿ ಹತೋಟಿ ಮಾಡಬಹುದು. ಮತ್ತೆ ಉದಾಹರಣೆಗೆ ಈ ಒಂದು ಯಾವುದು ಈ ಕಂಬಳಿ ಹುಳ, ಅದು ಸಾಮಾನ್ಯವಾಗಿ ತನ್ನ ಮೊಟ್ಟೆಗಳನ್ನ ಗುಂಪು ಗುಂಪಾಗಿಡುತ್ತೆ. ಪ್ರಾರಂಭದಲ್ಲಿ ಮರಿ ಹುಳುಗಳು, ಒಂದನೇ ಮತ್ತೆ ಎರಡನೇ ಜೋಡದ ಮರಿ ಹುಳುಗಳು ಗುಂಪು ಗುಂಪಾಗಿ ಗರಿಗಳ ಮೇಲೆ ಕುಂತುಕೊಂಡು ಹಸಿರು ಭಾಗವನ್ನು ಕೇಳ್ಕೊಂಡು ತಿಂತಾ ಇರ್ತವೆ. ಇಂತಹ ಒಂದು ಹಂತಗಳನ್ನ ಗುಂಪಾಗಿ ಕಂಡು ಬರ್ತಕ್ಕಂಥ ಮೊಟ್ಟೆಯ ಹಂತ ಮತ್ತು ಮರಿಗಳ ಹಂತವನ್ನ ಸಾಯಂಕಾಲ ಬೆಳಗ್ಗೆ ನಾವು ತೋಟದ ಕಡೆ ಸುತ್ತಾಡ್ಕೊಂಡು ಅದನ್ನ ಸ್ವಲ್ಪ ವೀಕ್ಷಿಸಿ ಕೈಯಿಂದ ಕಿತ್ತು, ಈ ಎರಡು ಪದ್ಧತಿ ನೀವು ಮಾಡಿದೆ ಆದ್ರೆ ಪರಿಣಾಮಕಾರಿಗೆ ಖಂಡಿತ ಈ ಬೇರೆ ಯಾವ್ದು ಪದ್ಧತಿಗಳು ಬಳಕೆ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಈ ತರ ಮಾಡಿಕೊಳ್ಳೋದ್ರಿಂದ ನಾವು ಇದನ್ನ ಹತೋಟಿ ಮಾಡಬಹುದು. ಒಳ್ಳೇದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಿರಿಧಾನ್ಯದ ವಿವಿಧ ಬೆಳೆಗಳನ್ನ ಬಾಧಿಸತಕ್ಕಂತಹ ಕೀಟಗಳು ಹಾಗೂ ಅವುಗಳ ಪರಿಸರ ಪ್ರಿಯ ನಿರ್ವಹಣೆ ಅಥವಾ ನಿಯಂತ್ರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ. 9972847808. ಇದು ನನ್ನ ಮೊಬೈಲ್ ಸಂಖ್ಯೆ. ಇನ್ನೊಮ್ಮೆ ಹೇಳಿ. 9272847808. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯದ ಬೆಳೆಯನ್ನ ಬಾಧಿಸತಕ್ಕಂತಹ ವಿವಿಧ ಕೀಟಗಳು ಮತ್ತು ಅವುಗಳನ್ನು ಹೇಗೆ ನಿಯಂತ್ರಣ ಅಥವಾ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಬಹಳ ವಿವರವಾಗಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಿರಿಧಾನ್ಯಗಳ ಬೆಳೆ ಬಾಧಿಸುವ ವಿವಿಧ ಕೀಟಗಳ ಪರಿಸರ ಪ್ರಿಯ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎನ್ ಮುನಿಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕೇಳುಗರೆ, ನಾಳಿನ ಕಿಸಾನ್ ವಾಣಿಯಲ್ಲಿ ಏಲಕ್ಕಿ ಬೆಳೆಗಳಲ್ಲಿನ ಅನುಭವಗಳ ಕುರಿತು ಸಕಲೇಶಪುರ ತಾಲೂಕು ಕಳಲಿ ಗ್ರಾಮದ ಪ್ರಗತಿಪರ ಕೃಷಿಕ ಕೆಜಿ ರಾಮಚಂದ್ರ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕಿಸಾನ್ ವಾಣಿ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. Yeah. ಇದೇ ನನ್ನ ಉತ್ತರ, ಇದೇ ನನ್ನ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರೆ ಹತ್ತಿರ, ಕೊಡುವೆ ಬಾರೆ ಹತ್ತಿರ, ಇದೇ ನನ್ನ ಉತ್ತರ. ಬಳಸಿ ನಿಂತ ಬಳ್ಳಿಗೆ ಮರಬು ಕೊಡುವ ಉತ್ತರ, ಬಳಸಿ ನಿಂತ ಬಳ್ಳಿಗೆ ಮರಬು ಕೊಡುವ ಉತ್ತರ, ಅರಳಿ ನಿಂತ ಹೂವಿಗೆ ದುಂಬಿ ಕೊಡುವ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ, ಕೊಡುವೆ ಬಾರಿ ಹತ್ತಿರ, ಇದೇ ನನ್ನ ಉತ್ತರ. ಕುಲುಕಿ ನಡೆವ ಹೆಜ್ಜೆಗೆ ಗೆಜ್ಜೆ ಕೊಡುವ ಉತ್ತರ, ಕುಲುಕಿ ನಡೆವ ಹೆಜ್ಜೆಗೆ ಗೆಜ್ಜೆ ಕೊಡುವ ಉತ್ತರ, ತನ್ನ ಮಿಡಿವ ಬೆರಳಿಗೆ ವೀಣೆ ಕೊಡುವ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ, ಕೊಡುವೆ ಬಾರಿ ಹತ್ತಿರ, ಇದೇ ನನ್ನ ಉತ್ತರ. ಹುಡುಕಿ ಬಂದ ನದಿಗೆ ಕಡಲು ಕೊಡುವ ಉತ್ತರ, ಮನವ ಸೆಳೆದ ನಲ್ಲಿಗೆ ಇಳಿಯ ಕೊಡುವ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ, ಕೊಡುವೆ ಬಾರಿ ಹತ್ತಿರ, ಇದೇ ನನ್ನ ಉತ್ತರ, ಇದೇ ನನ್ನ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ, ಕೊಡುವೆ ಬಾರಿ ಹತ್ತಿರ, ಇದೇ ನನ್ನ ಉತ್ತರ. ಆರೋಗ್ಯಕರ ಶುಂಠಿ ಬೆಳಗ್ಗೆ ರೈತ ಬಾಂಧವರು ಏನೇನು ಕೆಲಸಗಳನ್ನು ಮಾಡಬೇಕನ್ನೋದ್ರ ಬಗ್ಗೆ ಪ್ರತಿ ಸೋಮವಾರ ಮತ್ತು ಗುರುವಾರ 5 ನಿಮಿಷ ಅವಧಿಯ ಪ್ರಾಯೋಜಿತ ಕಾರ್ಯಕ್ರಮಗಳು ಬಿತ್ತರವಾಗ್ತದವೆ. ಈ ಕಾರ್ಯಕ್ರಮಗಳನ್ನು ನಿಮಗಾಗಿ ಪ್ರಾಯೋಜನ ಮಾಡ್ತಿದ್ರೆ ಬೆಂಗಳೂರಿನ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ. ಶುಂಠಿಗೆ ಕೊಡುವ ಸಾವಯವ ಗೊಬ್ಬರ, ಹಾಕುವ ಸುಣ್ಣ, ಬಳಸುವ ಬೋಡೋ ದ್ರಾವಣ ಮತ್ತಿತರೆ ವಿಚಾರಗಳ ಬಗ್ಗೆ ಕಾರ್ಯಕ್ರಮಗಳಲ್ಲಿ ವಿಷಯಗಳನ್ನು ತಿಳಿಸಲಾಗುತ್ತೆ. ಹಾಸನ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮತ್ತು ಗುರುವಾರ ಬೆಳಗ್ಗೆ ಮತ್ತು ಸಂಜೆ ಶುಂಠಿ ಬೆಳೆಗೆ ಸಂಬಂಧಿಸಿದ ಮಾಹಿತಿ ಪ್ರಸಾರವಾಗ್ತಾ ಇದೆ. ಇದುವರೆಗೂ ಬೆಳ್ಳಿ ಮೋಡ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಗೀತೆಯನ್ನ ಹಾಡಿದ್ರು ಪಿಬಿ ಶ್ರೀನಿವಾಸ್, ಗೀತೆಗೆ ಸಾಹಿತಿ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಸಂಯೋಜಿಸಿದ್ರು ವಿಜಯ್ ಭಾಸ್ಕರ್. ಈಗ ಕೇಳಿ ಶರಪಂಚರ ಚಿತ್ರದ ಗೀತೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ನೀವು ಕೇಳ್ತಾ ಇರುವಂತಹ ಈ ಗೀತೆನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ. ಗೀತೆಗೆ ಸಾಹಿತ್ಯ ದರಾ ಬೇಂದ್ರೆ ಅವರದು. ಗೀತೆಗೆ ರಾಗ ಸಂಯೋಜನೆ ವಿಜಯ್ ಭಾಸ್ಕರ್ ಅವರದು.